Yeah. ಸದ ಅನಂತ ಗುರುವಾದನು ಅನಂತ ಗುರುಗುಹಾದ ಭದ್ರ ಪ್ರಭಲ ಪಾದವಾದ ಹತ್ತಿರಾಜಗುಲ ಅನಂತ ಗುರುಗುಹಾದ ಭದ್ರ ಪ್ರಭಲ ಚಿಂತೆಯಾಮ್ಯಗಂ ಪ್ರತಿ ಜಗನ ನಾಯಕ ಸದಯ ಗೌರವ